ಪುಟ್ಟಣ್ಣಯ್ಯವರೇ ಹಾಗೂ ಗೆಳೆಯ ಯೋಗೇಂದ್ರ ಯಾದವ್ಜಿಯವರೇ, ಜೊತೆಗೆ ತಮಿಳುನಾಡಿಂದ ಬಂದಿರುವ ಕೃಷ್ಣ ಸ್ವಾಮಿಯವರೇ, ರವಿಕ್ ಸಹ ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ ಅವರೇ, ಗಿರೀಶ್ ನಂದಗಾಮಕ್ ಅವರೇ ಮಹಾರಾಷ್ಟ್ರ ಬಂದಿದ್ದಾರೆ ಅವ್ರದು, ಮತ್ತು ನಮ್ಮ ಎಸ್ ಆರ್ ಹಿರೇಮಠ ಅವರೇ ಹಾಗೂ ವೇದಿಕೆ ಮೇಲಿರುವ ಗೆಳೆಯರೇ, ಇವತ್ತು ಸರ್ವೋದಯ ಕರ್ನಾಟಕ ಪಕ್ಷವು ಸ್ವರಾಜ್ ಇಂಡಿಯಾ ಜೊತೆಗೆ ವಿಲೀನ ಆಗ್ತಾ ಇದೆ. ಇದರಲ್ಲಿ ಇರೋ ಮನುಷ್ಯ ಇದರಲ್ಲಿ ನನಗೆ ವಸ್ತೇನೂ ಕಾಣಿಸ್ತಾ ಇಲ್ಲ. ವಿಲೀನ ಆಗುತ್ತಿರೋದ್ರಲ್ಲಿ ನನಗೆ ವಸ್ತೇನೂ ಕಾಣ್ತಾ ಇಲ್ಲ, ಆಶ್ಚರ್ಯನೂ ಆಗ್ತಾ ಇಲ್ಲ. ಯಾಕಂದರೆ ಸರ್ವೋದಯ ಕರ್ನಾಟಕ ಹುಟ್ಟು ಹಾಕಿದ ನಾವು ಹಾಗೂ ಸ್ವರಾಜ್ ಇಂಡಿಯಾ ಹುಟ್ಟು ಹಾಕಿರುವ ಯೋಗೇಂದ್ರ ಯಾದವ್ ಮತ್ತವರ ಸಂಗತಿಗಳಾಗಲಿ, ಸರ್ವೋದಯ ಕರ್ನಾಟಕ ಸ್ವರಾಜ್ ಇಂಡಿಯಾ ಹುಟ್ಟುವುದಕ್ಕೆ ಮೊದಲಿನಿಂದಲೂ ಕೂಡ ಆರೋಗ್ಯಕರ ಭಾರತವನ್ನು ಕಟ್ಟೋದಕ್ಕೆ ಆ ಕನಸನ್ನಿಟ್ಕೊಂಡು ಜೊತೆಗೆ ಒಡನಾಡ್ತಿದ್ದವರು. ಹಾಗಾಗಿ ಇದೊಂದು ಸಹಜ ಪ್ರಕ್ರಿಯೆಯಾಗಿ ನನಗೆ ಕಾಣಿಸ್ತಾ ಇದೆ. ಈಗ ಸ್ವರಾಜ್ ಇಂಡಿಯಾದ ಮೂಲಕ ನಾವು ರಾಜಕಾರಣ ಮಾಡಕ್ಕೆ ಹೊರಟಿದ್ದೇವೆ. ನಮ್ಮ ಎದುರಿಗೆ ಭಾರತದ ದುರಂತ ರಾಜಕಾರಣ ಇದೆ. ಇದನ್ನು ಸರಿಯಾಗಿ ಗ್ರಹಿಸಿದ್ರೆ ಮಾತ್ರ ನಾವು ಮಾಡಬೇಕಾದ ರಾಜಕಾರಣ ಹೇಗೆ ಎತ್ತ ಒಂದಿಷ್ಟು ಸುಳುವು ಸಿಗ್ಬೋದು, ಇದನ್ನು ಗ್ರಹಿಸೋದು ಹೇಗೆ. ಇಂದಿನ ರಾಜಕಾರಣದ ದುರಂತವನ್ನು ಸ್ವರಾಜ್ ವಿಷನ್ ಕಣ್ಣಿಗೆ ಕಟ್ಟುವಂತೆ ಕಾಣಿಸ್ಕೊಡ್ತದೆ. ಒಂದನೇದು, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಜನರಲ್ಲೇ ಇರಬೇಕು. ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಜನರಿಂದಲೇ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕಾಗಿ ಶ್ರಮಿಸ್ತಾ ಇದೆ. ಮೊದಲನೇ ಪಾಯಿಂಟ್, ಇವತ್ತು ನಡೀತಿರುವ ದುರಂತ ಕಥೆ. ಹಾಗೆ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಕುಬ್ಜಗೊಳಿಸಲಾಗಿದೆ. ಇದು 5 ವರ್ಷಕ್ಕೊಮ್ಮೆ ಆಳುವವರನ್ನು ಚುನಾಯಿಸುವ ಒಂದು ಪ್ರಯಾಸದ ರೂಢಿಯಾಗಿಬಿಟ್ಟಿದೆ. ಹಾಗೂ ರಾಜಕೀಯ ಪಕ್ಷಗಳು, ಚುನಾಯಿತ ಪ್ರತಿನಿಧಿಗಳು ಜನತೆಯನ್ನು ಅಭಿವ್ಯಕ್ತಿಸುವ ಮಾಧ್ಯಮವಾಗಿ ಉಳಿದಿಲ್ಲ. ಇದು ಸ್ವರಾಜ್ ವಿಷನ್ನ ಭಾರತ ರಾಜಕಾರಣವನ್ನು ಗುರುತಿಸುವ ರೀತಿ. ಹಾಗೆಯೇ ನಾವು ಮೌಲ್ಯಯುತ ಮತ ಅಂದುಕೊಂಡಿರುವ ಓಟುಗಳನ್ನು ಅದೊಂದು ಕಚ್ಚಾ ವಸ್ತು ಎಂಬಂತೆ ಪರಿಗಣಿಸಿ ಅದರ ಮೇಲೆ ಹೂಡಿಕೆ ಮಾಡಿ ಅಧಿಕಾರ ಪಡೆದು ಆ ಅಧಿಕಾರದ ಬಲದಿಂದ ಹಣವ ಮಾಡುವ ಯಂತ್ರವನ್ನಾಗಿ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ವಿನ್ಯಾಸ ಮಾಡಲಾಗಿದೆ. ಹಾಗಾಗಿ ಇದು ಕೇವಲ ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿದ ಒಂದು ವ್ಯವಸ್ಥೆಯಲ್ಲ, ಬದಲಾಗಿ ಭ್ರಷ್ಟಾಚಾರವೇ ಸಾಂಸ್ಥೀಕರಣಗೊಂಡು ತಾನೇ ಒಂದು ವ್ಯವಸ್ಥೆಯಾಗಿದೆ. ಹಾಗಾಗಿ ಈಗಿರುವ ಆಡಳಿತ ವ್ಯವಸ್ಥೆಯಲ್ಲಿ ನಿಷ್ಠಾವಂತ ಮತ್ತು ದಕ್ಷತೆ ಇರುವವರು ಆಳ್ವಿಕೆ ಅಧಿಕಾರಕ್ಕೆ ಬಂದು ಆಳ್ವಿಕೆ ನಡೆಸಿದ್ರು ಕೂಡ ಸ್ವರಾಜ್ ಕನಸು, ಪ್ರಜಾಪ್ರಭುತ್ವ, ನಿಜವಾದ ಪ್ರಜಾಪ್ರಭುತ್ವ ಈಡೇರೋದು ಅಂತ ಎಂಬಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜಕಾರಣ ಇದೆ, ವ್ಯವಸ್ಥೆ ಇದೆ. ಇದನ್ನು ಈ ದುರಂತ ರಾಜಕಾರಣದ ವ್ಯವಸ್ಥೆಯನ್ನು ನಮ್ಮ ಕಣ್ಮುಂದೆ ತಂದುಕೊಟ್ರೆ ಅದು ಹೆಂಗೆ ಕಾಣಿಸ್ತದೆ ಅಂತಂದರೆ ಹುಲಿಗೆ ಹುಣ್ಣು ಬಂದಂತೆ. ಹುಲಿಗೆ ಹುಣ್ಣು ಅನ್ನೋದು ಒಂದು ಗಾದೆ ಮಾತ್ರ. ಹುಲಿಗೆ ಹುಣ್ಣು ಆದಾಗ ಏನು ಮಾಡುತ್ತೆ, ಆ ಹುಲಿ ತನ್ನ ಗಾಯದ ನೋವನ್ನು ಸಮನ ಮಾಡಿಕೊಡೋದಕ್ಕೆ ತನ್ನ ಇನ್ನೊಂದು ಭಾಗದಿಂದ ಚರ್ಮವನ್ನು ಕಿತ್ತು ಹುಣ್ಣಾದ ಜಾಗಕ್ಕೆ ಅಂಟಿಸುತ್ತೆ. ಹೀಗೆ ಒಂದು ಗಾಯಕ್ಕೆ ಮದ್ದಾಗಿ ಇನ್ನೊಂದು ಗಾಯ, ಹೀಗೆ ವ್ರಣ ಉಲ್ಬಣವಾಗಿಸಿಕೊಳ್ಳುತ್ತಾ ಭಾರತದ ರಾಜಕಾರಣ ಅದೇ ರೀತಿ ನಡೆಯುತ್ತಿದೆ. ಇದನ್ನು ಗುಣಪಡಿಸುವುದು ಕಡು ಕಷ್ಟ. ಅದಕ್ಕಾಗಿಯೇ ಇರಬೇಕು ಎಲ್ಲರೂ ಭ್ರಷ್ಟತೆ ವ್ಯವಸ್ಥೆಗೆ ಮುಖಾಮುಖಿಯಾಗದೆ ಅದನ್ನು ಕಾಣದೇನೆ ನೋಡದಿದ್ದಂತರ ಚಲಿಸ್ತಾ ಇದ್ದೀವಿ. ಮೊನ್ನೆ ನಮ್ಮಂತೆಯೇ ಆಲೋಚಿಸುವ ಕ್ರಿಯಾಶೀಲರಾದ ನನ್ನ ಗೆಳೆಯ ಶಾಸಕರೊಬ್ಬರು ಅವ್ರನ್ನ ಸ್ವರಾಜ್ ಇಂಡಿಯಾಕ್ಕೆ ಆಹ್ವಾನ ಮಾಡಿದೆ. ಅವ್ರಿಗೆ ನಮ್ಮಗಳ ಬಗ್ಗೆ ತುಂಬ ಪ್ರೀತಿ, ಗೌರವ, ನಂಬಿಕೆ ಎಲ್ಲ ಇದೆ. ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಂಡು ಅವ್ರು ಹೇಳಿದ್ರು, ಪ್ರವಾಹದ ವಿರುದ್ಧ ಈಜುವುದು ಕಷ್ಟ ಅಂತ ಹೇಳಿದ್ರು. ನಾನು ಮುಂದಕ್ಕೆ ಮಾತಾಡಲಿಲ್ಲ. ಆದರೆ ಅವರು ಈಜುತ್ತಾ ಇಲ್ಲ ಅಂತ ಅನ್ನಿಸ್ತು. ಈಜುತ್ತಿದ್ದೇನೆಂದು ಕೈಕಾಲು ಆಡಿಸುತ್ತಾ ಪ್ರವಾಹ ಕೊಂಡೊಯ್ದ ಕಡೆಗೆ ಹೋಗುವುದು ಇದು ಅನ್ನಿಸ್ತು. ಅಷ್ಟೇ ಅಲ್ಲ, ಈ ಈಜಿನಲ್ಲಿ ಸುಳಿಗೆ ಸಿಲುಕಿ ಕಡಿದು ಹೋಗಲೂಬಹುದು. ಹಾಗಾದರೆ ಅನೇಕರು ಅಂದುಕೊಂಡಿರುವಂತೆ ನಮ್ಮ ಜನಾಂದೋಲನಗಳ ಹಿನ್ನೆಲೆ ತಡಪಾಯದ ರಾಜಕಾರಣ ಪ್ರವಾಹದ ವಿರುದ್ಧ ಈಜೆ? ಈ ಪ್ರಶ್ನೆ ಬರುತ್ತೆ. ನನಗನಿಸುತ್ತೆ ಖಂಡಿತ ಅಲ್ಲ. ಮೊದಲು ಈ ಅಪಕಲ್ಪನೆಯನ್ನು ಹೋಗಲಾಡಿಸ್ಬೇಕಾಗಿ, ತೊಡೆದಾಕಬೇಕಾಗಿದೆ. ಪ್ರವಾಹ ಕೊಂಡೈದ ಕಡೆ ಕಣ್ಮುಚ್ಚಿಕೊಂಡು ತೇಲಿ ಸುಳಿಗೆ ಬಲಿಯಾಗುವ ರಾಜಕಾರಣವಲ್ಲ ಇದು. ಇದನ್ನು ಮೊದಲು ಮಂದಟ್ಟು ಮಾಡಬೇಕಾಗಿದೆ. ಆದರೆ ಇದು ಹೆಚ್ಚು ಶ್ರಮವನ್ನು ಕೇಳ್ತದೆ. ರಾಜಕಾರಣದಲ್ಲಿ ಶ್ರಮಕ್ಕೆ ಉದಾಹರಣೆಯಾಗಿ ಈಗಷ್ಟೇ ಜರುಗಿದ ಉತ್ತರ ಪ್ರದೇಶದ ಚುನಾವಣೆಯಲ್ಲಿನ ಬಿಜೆಪಿಯ ಗೆಲುವನ್ನೇ ನಾನು ಉದಾಹರಣೆ ಕೊಡ್ತೀನಿ. ಬಿಹಾರದ ಚುನಾವಣೆಯಲ್ಲಿ ಬಿಜೆಪಿ ಸೋತು ಮುಖಭಂಗವಾಗಿ ಇದು ಪ್ರಧಾನಿ ಮತ್ತು ಆ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಪಕ್ಷದ ಹೊರಗೆ ಮತ್ತು ಒಳಗೆ ಜೀವನ ಮರಣದ ಪ್ರಶ್ನೆಯಾದಾಗ ಆ ಸೋತ ಗಳಿಗೆಯಿಂದಲೇ ಇವರು ಉತ್ತರ ಪ್ರದೇಶದ ಮುಂಬರುವ ಚುನಾವಣೆಗೆ ಶ್ರಮ ಆಗ್ತಾರೆ. ಅಳಿವು ಉಡುಗಿನ ಪ್ರಶ್ನೆ ಎಂಬಂತೆ ನೆನಪಿರಲಿ, ಚುನಾವಣೆಗೆ ಇನ್ನೂ ವರ್ಷ ಇರುವಾಗಲೇ ಒಂದು ಸಣ್ಣ ಬೂತ್ ಮಟ್ಟದಲ್ಲೂ ಅವರು ಸಾಮ ದಾನ ಭೇದ ದಂಡ ಈಗೆಲ್ಲ ಅವರು ಕುತಂತ್ರಗಳ ಶ್ರಮ ಆಗ್ತಿದ್ರೆ ಬಿಜೆಪಿ ಇಷ್ಟೊಂದು ಗೆಲ್ತಾ ಇತ್ತ? ಒಂದು ವರ್ಷಕ್ಕೆ ಮೊದಲೇ ಅವರು ಎಷ್ಟು ಥರ ಪ್ರಯತ್ನ ಪಡೆದೇ ಇದ್ದರೆ ಬಿಜೆಪಿ ಇಷ್ಟೊಂದು ಗೆಲ್ತಾ ಇತ್ತ? ಅಥವಾ ಹಾಗೇ ಬಿಜೆಪಿ ಕಾರ್ಯಪ್ರವೃತ್ತವಾದ ಗಳಿಗೆಯಿಂದಲೇ ಎಸ್ ಪಿ ಬಿ ಎಸ್ ಪಿ ಕಾಂಗ್ರೆಸ್ಗಳು ಕೂಡ ಚುನಾವಣೆಗೆ ಅವರಂತೆಯೇ ಶ್ರಮ ಹಾಕಿದ್ರೆ ಈ ಪಕ್ಷಗಳಿಗೆ ಇಷ್ಟೊಂದು ಈ ಥರದ ಸೋಲಾಗ್ತಿತ್ತ? ಒಟ್ಟಲ್ಲಿ ಬಿಜೆಪಿ ಇದು ಈ ಶ್ರಮ ಒಳ್ಳೆಯದೋ ಕೆಟ್ಟದೋ ಆಮೇಲೆ ಮಾತು, ಆದರೆ ಒಟ್ಟಿನಲ್ಲಿ ಶ್ರಮ ಹಾಕಿದೆ. ಇದನ್ನು ಗಮನಿಸಬೇಕು, ಶ್ರಮಕ್ಕೆ ಫಲ ಸಿಕ್ಕಿದೆ ಅಷ್ಟೇ. ಆದರೆ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಬದಲಾಗಿ ಆಕಾಶದಲ್ಲಿ ಮೋದಿ ವೇಷದ ಗಾಳಿಪಟ ಆರಿಸಿ ಗೆಲುವಿಗೆ ಇದೇ ಕಾರಣ ಎಂದು ಅವರು ತೋರಿಸ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಮಾರಿಕೊಂಡ ಮಾಧ್ಯಮಗಳ ಮಾಯಾಜಾಲವು ಮಂಕು ಬೂದಿ ಹರಿಸ್ತಾ ಇದೆ. ಏನೋ ರೀ, ನಾವು ವಶೀಕರಣಕ್ಕೆ ಒಳಗಾದವರಂತೆ ಇದ್ದೇವೆ. ಈ ರಾಜಕಾರಣವನ್ನು ನಾವು ನೋಡುವುದೇ ಬೇಡ. ಈ ರೀತಿಯ ರಾಜಕಾರಣ ಉಂಟಲ್ಲ, ಅದನ್ನು ನಾವು ನೋಡೋದೇ ಬೇಡ. ಮಾಡಬಾರ್ದನ್ನ ಮಾಡಿ ಗೆದ್ದ ಗೆಲುವು ಅದು. ಈ ಗೆಲುವು ನಮ್ಮ ಗೆಲುವಲ್ಲ. ಹಾಗೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಂಬ ಒಂದೇ ಡ್ರಾಮಾ ಕಂಪನಿ, ಅದರ ಬದಲು ರಾಜಕಾರಣವು ನಮ್ಮದಲ್ಲ. ಅವರ ಕುತಂತ್ರಕ್ಕೆ ನಾವು ಕುತಂತ್ರ ಮಾಡಬೇಕಾಗಿಲ್ಲ, ತಂತ್ರ ಮಾಡಬೇಕು. ಅವರು ಸಮಾಜದಲ್ಲಿ ಮಡಗಿರುವ ದ್ವೇಷ ಒಡಕುಗಳನ್ನು ಬಡಿದೆಬ್ಬಿಸಿ ರಾಜಕಾರಣ ಮಾಡಿದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ತೋರಿಸುತ್ತಾ ಕಡಿದು ಹೋಗ್ತಾ ಇದ್ದೇವೆ. ಬದಲಾಗಿ ಸಮಾಜದಲ್ಲಿನ ಪ್ರೀತಿ ಐಕ್ಯತೆ ಉದ್ದೀಪಿಸಿ ಸೌಹಾರ್ದತೆಗೆ ಶ್ರಮಿಸಬೇಕು. ಇಂದಿನ ರಾಜಕಾರಣ ಎಷ್ಟು ಪತನಗೊಂಡಿದೆ ಅಂದರೆ, ಚುನಾವಣಾ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕೊಲೆಯಾದರೆ ಅಲ್ಲಿ ಬಿಜೆಪಿ ಗೆದ್ದಂತೆ ಎಂಬ ಮಾತನ್ನು ಚಾಲ್ತಿ ಇರೋದನ್ನ ನಾನು ಕೇಳಿದ್ದೀನಿ. ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬ ಹಿಂದೂ ಕೊಲೆಯಾದರೆ ಡೆಫಿನೆಟಾಗಿ ಅಲ್ಲಿ ಬಿಜೆಪಿ ಗೆಲ್ತೆ ಅಂತ ಮಾತಾಡ್ತಾ ಇರೋದನ್ನು ನಾನು ಕೇಳಿದ್ದೀನಿ. ಇಷ್ಟೊಂದು ಅಧಪತನಾಗಿದ್ದೀನಿ. ಜಾತಿ ಮತ ಇತ್ಯಾದಿ ಭಾವನಾತ್ಮಕತೆಗಳನ್ನು ಗೆಲ್ಲುವುದಕ್ಕಾಗಿ ಬಳಸ್ಕೊಂಡ್ರೆ ಅದು ಈ ಪತನಕ್ಕೆ ತಂದು ನಿಲ್ಲಿಸುತ್ತೆ. ಈ ಗೆಲ್ಲುವ ಆಟದಲ್ಲಿ ಆಯಾಯ ಸಮುದಾಯದವರೇ ಅವರವರನ್ನೇ ಕೊಲ್ಲಿಸುವಲ್ಲಿಗೆ ಈ ಆಲೋಚನೆ ಕರೆದೊಯ್ಯಬಹುದು. ನೋಡಿದರೆ ಇಂದಿನ ಮುಖ್ಯ ರಾಜಕೀಯ ಪಕ್ಷಗಳ ಚುನಾವಣಾ ಕಾರ್ಯವೈಖರಿ ಹೇಗಿದೆ ಅಂದರೆ, ಭೂಗದ ಜಗತ್ತಿನ ಚಟುವಟಿಕೆಗಿಂತಲೂ ಸ್ವಲ್ಪ ಹೆಚ್ಚು ಅನ್ನೋ ಥರ ಇದೆ. ಇಂಥಲ್ಲಿ ನಾವು ಇದುವರೆಗೂ ಶ್ರಮ ಪಡದೆ ಗೆಲುವು ಬಯಸುತ್ತಾ ಬಂದಿದ್ದೇವೆ, ಹಾಗಾಗಿ ಸೋಲುತ್ತಾ ಬಂದಿದ್ದೇವೆ. ಹಾಗಾದರೆ ಗೆಲ್ಲುವುದಕ್ಕೆ ನಮ್ಮ ನಡುಗೆ ಹೇಗಿರಬೇಕು? ಭ್ರಷ್ಟತೆ ಸಾಂಸ್ಥೀಕರಣಗೊಂಡು ಅದೇ ಸಹಜವೆನ್ನಿಸಿರುವ ಈ ಭೂಗತ ಜಗತ್ತು ರಾಜಕಾರಣದಲ್ಲಿ ಗೆಲ್ಲೋದು ಹೇಗೆ? ಉದಾಹರಣೆಗೆ ನಾನೇ ಚುನಾವಣೆಗೆ ನಿಂತರೆ ಇವ ಗೆಲ್ಲುವುದಿಲ್ಲ ಅಂತ ಠೇವಣಿ ಕಳೆದುಕೊಡುತ್ತೇನೆ. ಆದರೆ ನಾನು ಸ್ಪರ್ಧೆ ನೀಡುತ್ತಿದ್ದು ಮೂರನೇ ಸ್ಥಾನದಲ್ಲಿದ್ದೇನೆ ಎಂದು ಮತದಾರರಿಗೆ ಮನದಟ್ಟಾದರೆ ಆಗ ಮತದಾರರು ತಾರ್ಕಿಕವಾಗಿ ಎರಡನೇ ಸ್ಥಾನಕ್ಕೆ ನನ್ನನ್ನು ನಿಲ್ಲಿಸೋದಿಲ್ಲ, ಬದಲಾಗಿ ಮಾನಸಿಕ ಗೆಲುವು ತಂದುಕೊಡುತ್ತಾರೆ. ಯಾಕಂದರೆ ನಾವು ನಮ್ಮ ಸಾಮರ್ಥ್ಯವನ್ನು ಇಷ್ಟು ಸಾಬೀತುಪಡಿಸಿದರೆ ಹವಾ ವೇವ್ ಅಂತಾರಲ್ಲ ಅದು ಎಲ್ಲರಿಗಿಂತ ಹೆಚ್ಚು ನಮ್ಮ ಕಡೆಗೆ ಎಬ್ಬಿಸುತ್ತದೆ. ಹಾಗಾಗಿ ಹಣಬಲ ತೋಳುಬಲ ಎಂಡ ಆಮಿಷ ಬಳಸದೆ ರಾಜಕಾರಣ ಮಾಡ ಬಯಸುವ ನಾವು ನಮಗೆ ಚುನಾವಣಾ ಕಡದಲ್ಲಿ ಮೂರನೇ ಸ್ಥಾನದಲ್ಲಿದ್ದು ಸ್ಪರ್ಧೆ ಕೊಡುತ್ತಿದ್ದೇವೆಂದು ಮತದಾರರಿಗೆ ಮನದಟ್ಟಾಗಿಸಲು ದಾರಿಗಳನ್ನು ಹುಡುಕಬೇಕಾಗಿದೆ. ನಮಗೂ ಕೂಡ ಒಂದು ದಾರಿ ಇದೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಅಸ್ತಿತ್ವವನ್ನು ವ್ಯಾಪಕವಾಗಿ ಸ್ಥಾಪಿಸುವುದೇ ಇದಾಗಿದೆ. ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ನವಜೀವನ ಮಹಿಳಾ ಒಕ್ಕೂಟ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗಳು ಒಗ್ಗೂಡಿ 474 ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿ 268 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. 5 ಪಂಚಾಯತಿಗಳಲ್ಲಿ ಬಹುಮತ ಪಡೆದಿದ್ದಾರೆ. ಇವರ ನಿರ್ಮಾಣದ ಕಾರ್ಯವೈಖರಿಗೆ ನಿಧಾನಕ್ಕೆ ಇತರ ಸದಸ್ಯರು ಕೂಡ ಈ ಸಂಘಟನೆಗಳ ಜೊತೆಗೂಡುತ್ತಿದ್ದಾರೆ. ರಾಜಕಾರಣದ ವಾಸ್ತವಕ್ಕೆ ಈಗ ತಳಪಾಯ ಕಟ್ಟುವುದು ನಮಗೆ ದಾರಿಯಾಗಬೇಕು. ಹಾಗೇ ಎಲ್ಲ ಜನಾಂದೋಲನಗಳಿಗೂ ಕೂಡ ಜನವಷ್ಟೇ ಅಲ್ಲ, ಆ ಜನಗಳ ಮತಗಳು ತಮಗಿವೆ ಎಂದಾದಾಗ ಮಾತ್ರವೇ ಜನಾಂದೋಲನಗಳ ಧ್ವನಿಗೂ ಸತ್ವ ಬರುತ್ತದೆ. ಒಟ್ಟಿನಲ್ಲಿ ತಳಪಾಯದ ರಾಜಕಾರಣವನ್ನು ತಳಪಾಯ ಮಾಡಿಕೊಂಡೇ ನಾವು ಈ ಭೂಗತ ಜಗತ್ ರಾಜಕಾರಣಕ್ಕೆ ಮುಖಾಮುಖಿಯಾಗಬೇಕಾಗಿದೆ. ಸಮಾಜದಲ್ಲಿ ಕುದಿಯುತ್ತಿರುವ ಕ್ಷೋಭೆ ಅಸಹನೆಗಳಿಗೆ ಮೂಲ ಕಾರಣವಾದ ನಿರುದ್ಯೋಗ, ತಾರತಮ್ಯ, ಅಸಮಾನತೆಗಳನ್ನು ನಿವಾರಣೆ ಮಾಡುವುದರ ಬದಲು ಭೂಗತ ಜಗತ್ ರಾಜಕಾರಣದ ಆಳ್ವಿಕೆಯು ನಿರುದ್ಯೋಗ, ತಾರತಮ್ಯ, ಅಸಮಾನತೆಗಳನ್ನು ಉಲ್ಬಣಿಸಿ ಸಮಸ್ಯೆಗಳನ್ನೇ ತಾನು ಗದ್ದಿಗೆಗೇರಲು ಬಳಸಿಕೊಂಡುಕೊಳ್ಳುತ್ತಿರುವ ಈ ಅಧಪತನದ ಭೂಗತ ಜಗತ್ ರಾಜಕಾರಣವನ್ನು ಭೂಮಿ ಮೇಲಕ್ಕೆ ತರಬೇಕಾಗಿದೆ. ಇದಕ್ಕೆ ರಾಜಕಾರಣದಲ್ಲಿ ಆಡಳಿತ ಆ ಪಕ್ಷ ಈ ಪಕ್ಷದ ಅದಲು ಬದಲು ರಾಜಕಾರಣ ಸಾಲದು, ರಾಜಕಾರಣಕ್ಕೇನೆ ಹೊಸ ನಡಿಗೆ ಬೇಕು. ಹಾಗಾಗಿ ಸ್ವರಾಜ್ ಇಂಡಿಯಾದ ಅನ್ವೇಷಣ ರಾಜಕಾರಣಕ್ಕಾಗಿ ತನ್ನ ಆ ಪಕ್ಷ ತನ್ನ ಹೆಜ್ಜೆಗಳನ್ನು ಇಡ್ತಾ ಇದೆ. ಈ ನಡೆಗೆ ಎಲ್ಲ ಸಮುದಾಯ ಕ್ಷೇತ್ರಗಳಿಂದಲೂ ನಾಡಿನ ರಾಜಕಾರಣದ ಯುವಜನತೆ ಮಹಿಳೆಯರು ನಾಯಕತ್ವ ವಹಿಸಿಕೊಳ್ಬೇಕಾಗಿದೆ. ಯಾವುದೇ ಕೇಂದ್ರೀಕರಣವು ಸರ್ವಾಧಿಕಾರಕ್ಕೆಡೆ ಮಾಡಿ ಅಧಿಕಾರವನ್ನು ವ್ಯಾಘ್ರನನ್ನಾಗಿಸುತ್ತೆ. ಇದರ ಎದುರು ನಾವು ವಿಕೇಂದ್ರೀಕರಣದ ಪಾರಿವಾಡ ಆರಿಸಬೇಕಾಗಿದೆ. ಹಾಗಾಗಿ ಇದು ಕಷ್ಟ ನಿಜ, ಆದರೆ ಅಸಾಧ್ಯವಲ್ಲ. ಜನಾಂದೋಲನಗಳು ಜೊತೆಗೂಡಿಕೊಂಡು ಈ ದಿಕ್ಕಿನಲ್ಲಿ ನಡೆಯಬೇಕಾಗಿದೆ. ನಡೆಯೋಣ. ಬಹಳ